ಉಪಯುಕ್ತವಾಗುತ್ತೆ. ಅದೇ ಮಳೆಗಾಲದಲ್ಲಿ ಪ್ರಾಬ್ಲಮ್ ಏನು ಅಂದರೆ ಮೋಡ ಕವಿದ ವಾತಾವರಣ ಇರೋದ್ರಿಂದ, ಸೂರ್ಯದ ಪ್ರಖರತೆ ಕಡಿಮೆ ಇರೋದ್ರಿಂದ ಈ ಸಸ್ಯಜನ್ಯ ಸೂಕ್ಷ್ಮ ಜೀವಿಗಳು ಫೈಟೋಪ್ಲಾಂಕ್ಟನ್ ಅಂತ ಏನು ಹೇಳ್ತೀವಿ, ಇದು ಒಂದು ಬೆಳವಣಿಗೆ ಕುಂಠಿತ ಆಗುತ್ತೆ. ಇದರಿಂದ ಆಕ್ಸಿಜನ್ ಪ್ರಮಾಣನೂ ಮಳೆಗಾಲದಲ್ಲಿ ಕಡಿಮೆ ಆಗುತ್ತೆ. ಸೊ ಇಂತಹ ಸಮಯದಲ್ಲಿ ನಾವು ಅದನ್ನು ಸರಿದೂಗಿಸಬೇಕು ಅನ್ನೋದಾದರೆ ಗಾಳಿ ಯಂತ್ರಗಳನ್ನು ಅಳವಡಿಸಿಕೊಳ್ಳುವ ಮೂಲಕ ನಾವು ಆಮ್ಲಜನಕವನ್ನು ವೃದ್ಧಿ ಮಾಡ್ಕೊಳ್ಬಹುದು. ಅದೇ ರೀತಿ ಸರ್, ನೀರಿನ ಬಣ್ಣದಿಂದ ತೊಂದರೆ ಆಗುತ್ತೆ ಅಂತ ಹೇಳಿದ್ರಿ, ಅದು ಯಾವ ರೀತಿ ಅಂತ ನಮ್ಮ ರೈತರಿಗೆ ತಿಳಿಸ್ಕೊಡ್ತೀರಾ? ಹೌದು, ಇನ್ನು ನೋಡಿ ಮೀನುಗಾರಿಕೆ ಈಗ ಸೂರ್ಯನ ಬೆಳಕಾಯಿತು, ಉಷ್ಣಾಂಶನೂ ಇದರಿಂದ ಒಂದು ನೇರ ಪರಿಣಾಮವನ್ನು ಬೀಳುತ್ತೆ. ನಮಗೆ ಮೀನುಗಾರಿಕೆಯಲ್ಲಿ 25-30 ಡಿಗ್ರಿ ಸೆಲ್ಸಿಯಸ್ ಇದ್ರೆ ಸಾಕು, ಆದ್ರೆ ಮಳೆಗಾಲದಲ್ಲಿ ಒಂದ್ ಸ್ವಲ್ಪ ಉಷ್ಣಾಂಶ ಡ್ರಾಪ್ ಆಗೋದ್ರಿಂದ, ಕಡಿಮೆ ಆಗೋದ್ರಿಂದ ಅಲ್ಲಿ ಬೆಳವಣಿಗೆ ಕುಂಠಿತ ಆಗುತ್ತೆ. ಯಾವಾಗ ನಮಗೆ ಉಷ್ಣಾಂಶ ಕಡಿಮೆ ಆಗುತ್ತೆ, ಶಿಲೀಂಧ್ರೀಯ ರೋಗಗಳು ಉಲ್ಬಣ ಆಗುವ ಸಾಧ್ಯತೆ ಇರುತ್ತೆ. ಸೊ ಅದನ್ನ ನಾವು ನಿಯಂತ್ರಣ ಮಾಡ್ಕೊಳ್ಬೇಕು ಅಂದ್ರೆ ಹಲವಾರು ಮೆಥಡ್ಗಳಿದೆ. ಮತ್ತೆ ಈಗ ನೀರಿನ ಬಣ್ಣಕ್ಕೆ ನಾವು ಬರೋದಾದ್ರೆ, ನೀರಿನ ಬಣ್ಣ ನೈಸರ್ಗಿಕವಾಗಿ ನೀರಿಗೆ ಯಾವುದೇ ತರದ ಬಣ್ಣ ಇಲ್ಲ, ಆದ್ರೆ ನಮ್ಮ ಒಂದು ಮೀನುಗಾರಿಕೆಗೆ ಹಸಿರು ಬಣ್ಣದಿಂದ ಕೂಡಿದ್ರೆ ಮಾತ್ರ ಮೀನುಗಾರಿಕೆಯಲ್ಲಿ ಉತ್ತಮ ಫಲಿತಾಂಶವನ್ನು ಪಡೆದುಕೊಳ್ಬಹುದು. ಆದರೆ ಮಳೆಗಾಲದಲ್ಲಿ ಏನಾಗುತ್ತೆ ಅಂದರೆ ಹೊರಗಡೆ ನೀರುಗಳು ಕೊಳಗೆ ಬರೋದ್ರಿಂದ ಬಗ್ಗಡತೆಯಿಂದ ಕೂಡಿ ಇರುತ್ತೆ, ಟರ್ಬಿಡಿಟಿ ಇರುತ್ತೆ. ಅಂದ್ರೆ ಮಣ್ಣಿನ ಮೇಲಿನಿಂದ ನೀರು ಕೆಸರುಗಳು ಬಂದು ನೀರಲ್ಲಿ ಸೇರ್ಕೊಳ್ಳೋದ್ರಿಂದ ನೀರಿನ ಬಣ್ಣ ಬದಲಾಗುತ್ತೆ, ಇದರಿಂದ ಮೀನುಗಳಿಗೆ ತೊಂದರೆ ಆಗುತ್ತೆ ಅಂತ ತಾವು ಹೇಳ್ತಾ ಇದ್ದೀರಾ? ಹೌದು ಹೌದು. ಯಾವ ರೀತಿ ಆಗುತ್ತೆ ಅಂದ್ರೆ ಈಗ ಕೆಸರು ಬಂದು ಕೊಳಗಳಿಗೆ ಸೇರ್ಕೊಂಡಾಗ ಆ ಒಂದು ಕೆಸರಿನ ನೀರು ಗಿಲ್ಗಳಿಗೆ ಅಂದ್ರೆ ಕಿವಿರುಗಳಿಗೆ, ಮೀನಿನ ಕಿವಿರುಗಳಿಗೆ ಹೋದಾಗ ಗಿಲ್ಗಳು ಚೋಕ್ ಆಗುವಂತ ಸಾಧ್ಯತೆ ಇರುತ್ತೆ. ಆ ಚೋಕ್ ಆದಾಗ ಆಕ್ಸಿಜನ್ ತಗೊಳ್ಳುವಂತ ಪ್ರಮಾಣ ಕಡಿಮೆ ಆಗುತ್ತೆ, ಆಟೋಮೆಟಿಕಲಿ ಅದು ಸಾಯುವಂತ ಸಂಭವ ಇರುತ್ತದೆ. ಸೊ ಅದರಿಂದ ಕೆಸರಾಗದನ್ನ ಆದಷ್ಟು ಕಡಿಮೆ ಮಾಡಬೇಕು. ಮತ್ತೆ ನೀರಿನ ಬಣ್ಣ ಅಂದ್ರೆ ಅದೊಂದು ಟರ್ಬಿಡಿಟಿ ಏನು ಬಗ್ಗಡತೆ, ಅದನ್ನ ಕಡಿಮೆ ಮಾಡೋದಕ್ಕೆ ನಾವು ಒಂದು ಒತ್ತನ್ನ ನೀಡಬೇಕಾಗತ್ತೆ. ಸೊ ಇದೆಲ್ಲವನ್ನು ನಾವು ಒಂದು ಮೆಜರ್ಸ್ ಅನ್ನ ತಗೊಂಡ್ರೆ ಖಂಡಿತ ನಾವು ಮೀನುಗಾರಿಕೆಯಲ್ಲಿ ಅತ್ಯಂತ ಹೆಚ್ಚಿನ ಫಲಿತಾಂಶವನ್ನು ಪಡೆದುಕೊಳ್ಬಹುದು. ಸರ್, ಅದೇ ರೀತಿ ನೀರಿನ ಅಂದ್ರೆ ಮಳೆಗಾಲದಲ್ಲಿ ನೀರು ಹೊಂಡಗಳಿಗೆ ಸೇರ್ಪಡೆ ಆಗ್ತಿರ್ತೈತಲ್ಲ, ಅದನ್ನು ತಪ್ಪಿಸಬೇಕಾದ್ರೆ ಯಾವ ರೀತಿಯ ಕ್ರಮಗಳನ್ನು ತೆಗೆದುಕೊಳ್ಬೇಕು ಅಂತ ಹೇಳ್ತೀರಾ? ಹೌದು ನೋಡಿ, ಇದು ಬಹಳ ಇಂಪಾರ್ಟೆಂಟ್. ಯಾಕೆಂದ್ರೆ ಮಳೆ ನೀರಿನಲ್ಲಿ ಬರುವಾಗಲೇ ಜೊತೆಯಲ್ಲಿ ಮೀನಿಂದು ಅಥವಾ ಇನ್ನಿತರೆ ಕೀಟಾಣುಗಳು, ಕಳೆಗಳು, ಇದು ಅಕ್ವಾಟಿಕ್ ಇನ್ಸೆಕ್ಟ್ ಅಥವಾ ಅಕ್ವಾಟಿಕ್ ಪ್ಲಾಂಟ್ಸ್, ಅಕ್ವಾಟಿಕ್ ಫಿಶಸ್ ಅಂತ ಹೇಳ್ತೀವಿ, ಅಂದ್ರೆ ಅದು ಪ್ರಿಡೇಟರಿ ಫಿಶಸ್ ಅಂತ. ಸೊ ಈ ತರ ಎಲ್ಲವೂ ಹೊರಗಡೆಯಿಂದ ಬರುವಂತ ಸಾಧ್ಯತೆ ಇರುತ್ತೆ. ಆ ಕನ್ಫ್ಲೈಂಟ್ ಎನ್ವೈರನ್ಮೆಂಟ್ ಅಲ್ಲಿ ನಾವು, ನಿರ್ದಿಷ್ಟ ವಾತಾವರಣದಲ್ಲಿ ನಾವು ಮೀನುಗಾರಿಕೆ ಮಾಡುವಾಗ ಅನಗತ್ಯವಾಗಿ ಈ ತರ ಒಂದು ಹೊರಗಡೆ ಬಂದಾಗ ಇದನ್ನ ನಿರ್ವಹಣೆ ಮಾಡೋದು ಬಹಳ ಮುಖ್ಯವಾಗುತ್ತೆ. ಇಲ್ಲಾಂದ್ರೆ ಏನಾಗುತ್ತೆ ಅಂದ್ರೆ ಆಹಾರದಕ್ಕೆ ಪೈಪೋಟಿ ಆಗುತ್ತೆ ಒಂದು, ಇನ್ನೊಂದು ಕೀಟಗಳಿಂದ ಬೇರೆ ರೋಗಗಳು ಬರುವಂತಹ ಸಾಧ್ಯತೆಗಳಿರುತ್ತೆ. ಕಳೆಗಳು ಹೆಚ್ಚಾದಷ್ಟು ನಮಗೆ ಸೂರ್ಯನ ಬೆಳಕು ಅಥವಾ ಪ್ರಖರತೆ ಕಡಿಮೆ ಆಗುತ್ತೆ. ಸೊ ಇವೆಲ್ಲ ನೈಸರ್ಗಿಕ ಉತ್ಪಾದಕತೆ ಮೇಲೆ ಇದು ಪರಿಣಾಮವನ್ನು ಬೀಳುತ್ತೆ. ಸೊ ಅದರಿಂದ ನಾವು ಆದಷ್ಟು ಈ ತರ ಹೊರಗಡೆಯಿಂದ ಬರುವಂತಹ ಭಕ್ಷಕ ಮೀನುಗಳಾಗಿರ್ಬೋದು, ಕಳೆಗಳಾಗಿರ್ಬೋದು, ಕೀಟಗಳನ್ನಾಗಿರ್ಬೋದು ಅವಾಯ್ಡ್ ಮಾಡಬೇಕು, ಆದಷ್ಟು ತಡಿಬೇಕು. ಅಂದ್ರೆ ಈಗ ನಾವು ಕೊಳಗಳನ್ನ ಹೊಂಡಗಳನ್ನ ನಿರ್ಮಿಸ್ತಿರ್ತೇವಲ್ಲ, ಅದು ಭೂಮಿಯಿಂದ ಸ್ವಲ್ಪ ಎತ್ತರಕ್ಕೆ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಕರೆಕ್ಟ್. ಈ ತರ ಎತ್ತರವಾಗಿ ಮಾಡೋದ್ರಿಂದ ನಮಗೆ ನೀರು ಅದು ಪಕ್ಕದಲ್ಲಿ ಹೋಗುವಂತ ಸಾಧ್ಯತೆ ಇರುತ್ತೆ, ಯಾವುದೇ ಕಾರಣಕ್ಕೂ ನಮ್ಮ ಸಾಕಾಣಿಕೆ ಕೊಳಕ್ಕೆ ನೀರುಗಳು ಬರೋದಿಲ್ಲ. ಅದೇ ರೀತಿ ಮಳೆಗಾಲದಲ್ಲಿ ಮೀನು ಸಾಕಾಣಿಕೆಯನ್ನು ಯಾವ ರೀತಿ ತಾವು ನಿರ್ವಹಣೆ ಮಾಡಬೇಕಂತ ತಾವು ಹೇಳ್ತಾ ಇದ್ದೀರಿ? ನೋಡಿ, ಮಳೆಗಾಲದಲ್ಲಿ ಅತ್ಯಂತ ಸೂಕ್ಷ್ಮವಾಗಿ ನಾವು ನಿರ್ವಹಣೆ ಮಾಡಬೇಕಾಗತ್ತೆ. ಸೊ ಬೇರೆ ಕಾಲದಲ್ಲಿ ನಾವು ಸುಣ್ಣ ಮತ್ತ ಗೊಬ್ಬರಗಳನ್ನು ಇಂತಿಷ್ಟೇ ಅಂತ ಹೇಳ್ಬೋದು, ಆದ್ರೆ ಮಳೆಗಾಲದಲ್ಲಿ ನಾವು ಇಷ್ಟೇ ಪ್ರಮಾಣದಲ್ಲಿ ಕೊಡಿ ಅಂತಾನು ಹೇಳಕ್ ಆಗೋದಿಲ್ಲ. ಯಾಕೆಂದ್ರೆ ಮಳೆ ಬಂದ ತಕ್ಷಣನೆ ಅದು ಡೈಲ್ಯೂಷನ್ ಆಗಿ ಅದರದ್ದು ನಾವೇನು ರೆಕಮೆಂಡೇಶನ್ ಇರ್ತೀವಿ ಅದ್ರ ಮೇಲೂ ಹಾಕಬಹುದು ಅಥವಾ ಕೆಳಗಡೆನೂ ಆಗ್ಬೋದು. ನಮಗೆ ರಸಸಾರ ಎಷ್ಟು ಬೇಕು ಅಂದ್ರೆ 6.5-8.5 ಇದ್ರೂ ಸಹ ನಮ್ಮ ರಸಸಾರ ನಮ್ಮ ಮೀನುಗಳಿಗೆ ಹೊಂದ್ಕೊಳ್ಳುತ್ತೆ. ಸೊ ಇದ್ರ ಜೊತೆಗೆ ನಮಗೆ ಒಂದು ಹೆಕ್ಟೇರ್ಗೆ 200-400 ಕೆಜಿ ಸುಣ್ಣ ಹಾಕಬೇಕಾಗತ್ತೆ. ನಮ್ಮ ಮಳೆಗಾಲ ಏನಾದ್ರು ಬಂತು ಆವಾಗ ಆ ಟೈಮ್ನಲ್ಲಿ ನಾವು ಸುಣ್ಣ ಹಾಕಬೇಕಾದಾಗ ಮಳೆ ಬೀಳ್ತಾ ಇರುವಾಗ ಡೈಲ್ಯೂಷನ್ ಆಗೋದ್ರಿಂದ ಇದ್ರ ಪ್ರಮಾಣವನ್ನು ಒಂದು ಸ್ವಲ್ಪ ಹೆಚ್ಚುಗೆ ಮಾಡ್ಕೊಳ್ಬೇಕಾಗತ್ತೆ. ರಸಸಾರ ಟೋಟಲಿ ನಮಗೆ 6.5-8.5 ನಿರ್ದಿಷ್ಟವಾಗಿ ನಮಗೆ ಮೀನುಗಳ ಸಾಕಾಣಿಕೆಗೆ ಯೋಗ್ಯವಾಗಿರುವುದು. ಅಂದ್ರೆ ರಸಸಾರವನ್ನು ಅಥವಾ ನೀರಿನ pH ಅನ್ನು ನಾವು ಚೆಕ್ ಮಾಡಿಸ್ಬೇಕಂತ ತಾವು ಹೇಳ್ತಾ ಇದ್ದೀರಿ? ಹೌದು, ಖಂಡಿತವಾಗಿ. ಈಗ ನೋಡಿ, ಈಗ pH ಕಡಿಮೆ ಇದ್ರೆ ನಾವು ಸುಣ್ಣವನ್ನ ಬಳಕೆ ಮಾಡಿಕೊಳ್ಬೇಕಾಗತ್ತೆ. ಸೊ 6.5 ಕೆಳಗಡೆ ಇತ್ತು ಅಂದ್ರೆ ಸುಣ್ಣವನ್ನ ಬಳಕೆ ಮಾಡ್ಕೊಳ್ಬೇಕಾಗುತ್ತೆ. ಸುಣ್ಣ ಬಹಳ ಉಪಯುಕ್ತವಾದಂತ ಒಂದು ವಸ್ತು ಮೀನುಗಾರಿಕೆಯಲ್ಲಿ. ಸೊ ಇದು ಮಾರಕ ಜೀವಾಣುಗಳನ್ನ

ಯಾಕ ಚಿಂತೆ ಮಾಡತೀರಿ ಎಲೆ ಮನವೇ ನಿನಗ ಯಾತರ ಸುಖವಿಲ್ಲ ಎಲೆ ಮನವೇ ಯಾತರ ಸುಖವಿಲ್ಲ ಎಲೆ ಮನವೇ ಮನವೇ ಎಲೆ ಮನವೇ ಎಲೆ ಮನವೇ ಎಲೆ ಮನವೇ ಕಳ್ಳತನ ಮಾಡಬಾರದು ಎಲೆ ಮನವೇ ನೀನು ಸುಳ್ಳತನ ಹೇಳಬಾರದು ಎಲೆ ಮನವೇ ನೀನು ಬಲ್ಲಂತ ಜ್ಞಾನಿಗಳು ಬಂದಷ್ಟು ಹೇಳಿದ್ದಾರೆ ಬಲ್ಲಂತ ಜ್ಞಾನಿಗಳು ಬಂದಷ್ಟು ಹೇಳಿದ್ದಾರೆ ಅಲ್ಲಂತೂ ಅನಬಾರದು ಎಲೆ ಮನವೇ ನೀನು ಅಲ್ಲಂತೂ ಅನಬಾರದು ಎಲೆ ಮನವೇ ಯಾರಿಗೆ ಯಾರಿಲ್ಲ ಎಲೆ ಮನವೇ ಇದು ಮೂರ ದಿನದ ಸಂತಿ ಎಲೆ ಮನವೇ ಸೇರದವರ ಮುಂದ ಕಾಲು ಜಾರಿ ಬೀಳದಂಗ ಸೇರದವರ ಮುಂದ ಕಾಲು ಜಾರಿ ಬೀಳದಂಗ ಸೇರದವರ ಮುಂದ ಕಾಲು ಜಾರಿ ಬೀಳದಂಗ ಪಾರಾಗಿ ಬರಬೇಕು ಎಲೆ ಮನವೇ ಪಾರಾಗಿ ಬರಬೇಕು ಎಲೆ ಮನವೇ ಆಸೆ ಅಳಿಯಬೇಕು ಎಲೆ ಮನವೇ ಇದು ಹೆಸಿಕಿ ಸಂಸಾರ ಎಲೆ ಮನವೇ ಆಸೆ ಅಳಿಯಬೇಕು ಎಲೆ ಮನವೇ ಇದು ಹೆಸಿಕಿ ಸಂಸಾರ ಎಲೆ ಮನವೇ ದೇಶದೊಳಗಣಮ್ಮ ಗುಡ್ಡದ ಮಾಂತನ ದಾಸವ ಮರಿ ಬೇಡ ಎಲೆ ಮನವೇ ಎಲೆ ಮನವೇ ಎಲೆ ಮನವೇ ಎಲೆ ಮನವೇ ಎಲೆ ಮನವೇ ಹೊತ್ತ ಮಣ್ಣಿನ ಕೊಡ ಬಿತ್ತಂದ್ರ ಉಳಿಯದಮ್ಮ ವ್ಯಾಚಾರದಿಂದ ನಡಿಯ ತಂಜಮ್ಮ ವ್ಯಾಚಾರದಿಂದ ಹಸಿಯ ಮಣ್ಣಿನ ಕೊಡ ಅಭ್ಯಾಸಕ್ಕೆ ಎಲ್ಲದ ಕೊಡ ಹಸಿಯ ಮಣ್ಣಿನ ಕೊಡ ಅಭ್ಯಾಸಕ್ಕೆ ಎಲ್ಲದ ಕೊಡ ಹಸಿಯ ಮಣ್ಣಿನ ಕೊಡ ಅಭ್ಯಾಸಕ್ಕೆ ಇಲ್ಲದ ಕೊಡ ಹಸಿಯ ಮಣ್ಣಿನ ಕೊಡ ಅಭ್ಯಾಸಕ್ಕೆ ಇಲ್ಲದ ಕೊಡ ಎಂದಿಲ್ಲ ನಾಳೆ ಬಸಿದ ಹೋಗುವ ಕೊಡ ಉತ್ತಮರ ಮಗಳಮ್ಮ ಮತ್ತೊಮ್ಮೆ ಕೇಳಮ್ಮ ಉತ್ತಮರ ಮಗಳಮ್ಮ ಇನ್ನೊಮ್ಮೆ ಕೇಳಮ್ಮ ಉತ್ತಮರ ಮಗಳಮ್ಮ ಮತ್ತೊಮ್ಮೆ ಕೇಳಮ್ಮ ಉತ್ತಮರ ಮಗಳಮ್ಮ ಮತ್ತೊಮ್ಮೆ ಕೇಳಮ್ಮ ಅತಿಮಾನಿಯ ಸೊಸಿಯ ತಂಗಮ್ಮ ಹಿರಿವಳಿ ದಂಡಿ ಮೇಲೆ ಗುರುಮಠ ಬಬಲಾದೆ ಹಿರಿವಳಿ ದಂಡಿ ಮೇಲೆ ಗುರುಮಠ ಬಬಲಾದೆ